ಕರ್ನಾಟಕದಲ್ಲಿ ಒಟ್ಟು 11 ತೋಟಗಾರಿಕಾ ತರಬೇತಿ ಕೇಂದ್ರವಿದೆ. ಪ್ರತಿ 2 ಜಿಲ್ಲೆಗೆ ಅಥವಾ ಕೆಲವೊಮ್ಮೆ 3 ಜಿಲ್ಲೆಗೆ ಒಂದು ತರಬೇತಿ ಕೇಂದ್ರವು ಇದೆ. ಆ ತರಬೇತಿ ಕೇಂದ್ರ ಆಯಾ ಸಾಮ್ಯತೆಗೆ ಒಳಪಡುವಂತಹ ಜಿಲ್ಲೆಗಳ ರೈತರ ಮಕ್ಕಳಿಗೆ, ಅಂದರೆ ಅವರ ತಂದೆ ತಾಯಿಗಳು ರೈತರಾಗಿರಬೇಕು, ಅಂತಹ ರೈತರ ಮಕ್ಕಳಿಗೆ ಮಾತ್ರ ಇಲ್ಲಿ ಮೊದಲೇದಾಗಿ ಪ್ರವೇಶವನ್ನು ನಾವು ಕೊಡ್ತೇವೆ. ಅವರು SSLC ಪಾಸ್ ಆಗಿರಬೇಕು, ಹಾಗೆ ರೈತರು ಮಕ್ಕಳಾಗಿರಬೇಕು. ಇವೆರಡೇ ತುಂಬ ಮುಖ್ಯವಾದ ಅರ್ಹತೆ. ಅದಾದ ನಂತರ ಬೇರೆ ಬೇರೆ ಅರ್ಹತೆಗಳು ಬರ್ತವೆ, ಹೊರತು ಇವೆರಡೂ ಪ್ರಮುಖವಾದಂತಹ ಅರ್ಹತೆ. ಇಂತಹ ಮಕ್ಕಳನ್ನು ಅಪ್ಲಿಕೇಶನ್ ಹಾಕಿದಂತಹ ಮಕ್ಕಳನ್ನು ನಾವು ಒಂದು ನಮ್ಮ JD ಅವರು, ಅಂದರೆ ಜಂಟಿ ನಿರ್ದೇಶಕರ ಸಮಿತಿಯಲ್ಲಿ ಮುಂಚೆ ಉಪನಿರ್ದೇಶಕರಿತ್ತು, ಈಗ ಜಂಟಿ ನಿರ್ದೇಶಕರಿದ್ದಾರೆ, ಅವರ ಸಮ್ಮುಖದಲ್ಲಿ ನಾವೇನು ಮಾಡ್ತೇವೆ, ಅವ್ರನ್ನ ಸಂದರ್ಶನ ಮಾಡಿ ಅದಾದ ನಂತರ ಅವರ ಮೆರಿಟನ್ನು ಪರಿಗಣಿಸಿ SSLC ತೆಗೆದಂತಹ ಮೆರಿಟನ್ನು ಸಹ ಕನ್ಸಿಡರ್ ಮಾಡಿ ನಾವು ಅವರಿಗೆ ಒಂದು ಆಯ್ಕೆ ಪಟ್ಟಿಯನ್ನು ಕೊಟ್ಟು ಸೆಲೆಕ್ಟ್ ಮಾಡ್ತೇವೆ. ಹೀಗೆ ಸೆಲೆಕ್ಟ್ ಆದಂತಹ ಆಯ್ಕೆಗೊಂಡಂತಹ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಊಟ ವಸತಿಗೆ ಪ್ರತಿ ಮಾಸಿಕ 1750 ರೂಪಾಯಿಗಳು ಇರ್ತವೆ. ಇದನ್ನು ಯಾವುದರಿಂದ ಬರೆಸ್ತೀವಿ ಅಂದರೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿಯಲ್ಲಿ ವಿಸ್ತರಣಾ ಯೋಜನೆ ಅಂತ ಇದೆ, ಅದರ ಮೂಲಕ 1750 ರೂಪಾಯಿ ಅವರಿಗೆ ಬರುತ್ತೆ. ಇದಲ್ಲದೆ ಅವರಿಗೆ ಪೂರಕ ತರಬೇತಿಗಾಗಿ 1750 ರೂಪಾಯಿ ಅಂತ ಪ್ರತಿ 2 ಕಂತುಗಳಲ್ಲಿ ಬರ್ತದೆ. ಅದಾದಮೇಲೆ ಅವರಿಗೆ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳನ್ನು ಭೇಟಿ ನೀಡಲಿಕ್ಕೆ ಅಂತೇಳಿ ಅವರಿಗೆ ಶೈಕ್ಷಣಿಕ ಪ್ರವಾಸ 5 ದಿನಗಳ ಕಾಲ ಶೈಕ್ಷಣಿಕ ಪ್ರವಾಸವೂ ಸಹ ಇರ್ತದೆ. ಹಾಗೆ ಅವ್ರಿಗೆ ಬೇರೆ ಬೇರೆ ಕಡೆ ಪ್ಲೇಸ್ಮೆಂಟ್ಗಳನ್ನ ಸಹ ಮಾಡ್ತೀವಿ, ಈಗ ಬಯೋಸೆಂಟರ್ ಕಡೆ ಪ್ಲೇಸ್ಮೆಂಟ್ ಮಾಡ್ತೀವಿ, ಹೀಗೆ ವಿವಿಧ ಕಡೆ ನಿಯೋಜನೆಗಳನ್ನು ಸಹ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಒಂದು ರೈತರ ಮಕ್ಕಳಿಗೆ ಪ್ರಾಯೋಗಿಕ, ಈಗ ಅವರಿಗೆ ಮೊದಲಿಂದನೂ ರೈತರ ಮಕ್ಕಳಂದ ಮೇಲೆ ಮೊದಲಿಂದನೂ ಕೆಲಸ ಮಾಡಿರ್ತಾರೆ, ಆದರೆ ಅವರಿಗೆ ಒಂದು ವೈಜ್ಞಾನಿಕ ಕ್ರಮದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಇದಲ್ಲದೆ ಅವರಿಗೆ ಬೆಳಗ್ಗೆ ಸಮಯದಲ್ಲಿ ಪ್ರಾಕ್ಟಿಕಲ್ ಇರುತ್ತದೆ, ಅಂದರೆ ಪ್ರಾಕ್ಟಿಕಲ್ ಅಂದರೆ ಪ್ರಾಯೋಗಿಕ ತರಗತಿ ಇರುತ್ತದೆ. ಮಧ್ಯಾಹ್ನ ಸಮಯದಲ್ಲಿ ಬೋಧನಾ ಸಮಯ ಇರ್ತದೆ. ಅವರಿಗೆ ಭಾಗ 1, ಭಾಗ 2 ಮತ್ತು ಪ್ರಾಯೋಗಿಕ ಎಂಬಂತಹ 3 ಒಳಗೊಂಡಂತಹ ಪಠ್ಯಪುಸ್ತಕಗಳು ಸಹ ಇರ್ತವೆ. ಬಾಗಲಕೋಟೆ ಹಾಗೂ ನಮ್ಮ ಇಲಾಖೆಯಿಂದ ಪಠ್ಯಪುಸ್ತಕಗಳು ಲಭ್ಯ ಇರ್ತವೆ, ಇವುಗಳನ್ನು ನಾವು ಅವರಿಗೆ ಹೇಳ್ಕೊಡ್ತೇವೆ. ತದನಂತರ ಹೇಳಬೇಕಾದ್ರೆ ಅವ್ರಿಗೆ ನಾವು ಸಸ್ಯಾಭಿವೃದ್ಧಿ, ಇಲ್ಲಿ ನಾವು ಮುಖ್ಯವಾಗಿ ತರಬೇತಿಯನ್ನು ಪಡೆದಂತಹ ಮಕ್ಕಳಿಗೆ 10 ತಿಂಗಳು ಮುಗಿಸಿದ ನಂತರ ಅವ್ರಿಗೆ ಒಂದು ಫೈನಲ್ ಎಕ್ಸಾಮ್ ಸಹ ಇರ್ತದೆ, ಅಂದರೆ ಅಂತಿಮ ಪರೀಕ್ಷೆ. ಅಂತಿಮ ಪರೀಕ್ಷೆಯಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇರ್ತದೆ, ಅದಾದ ನಂತರ ಭಾಗ 1 ಪರೀಕ್ಷೆ ಇರ್ತದೆ, ಅದಾದ ನಂತರ ಭಾಗ 2 ಪರೀಕ್ಷೆ ಇರ್ತದೆ. ಈ 3 ಪರೀಕ್ಷೆಯನ್ನು ಪಡೆದ ವಿದ್ಯಾರ್ಥಿಗಳು ಅದು ಯೂನಿವರ್ಸಿಟಿಗೆ ಹೋಗಿ ವ್ಯಾಲ್ಯೂಯೇಷನ್ ಆಗ್ತದೆ. ಹೀಗೆ ಪಡೆದಂತಹ ವಿದ್ಯಾರ್ಥಿಗಳಿಗೆ ಅವರ ಮೆರಿಟ್ ಮತ್ತು SSLC ಅಂಕಗಳ ಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯಲ್ಲಿಯೇ ತೋಟಗಾರರು ಅಂತ ಹುದ್ದೆ ಇರ್ತದೆ, ಸರ್ಕಾರಿ ಹುದ್ದೆ. ಆ ಹುದ್ದೆಗೆ ಇವರು ಅರ್ಹರ. ಆ ಹುದ್ದೆಯ ಅರ್ಹತೆ ಅಂದರೆ ತೋಟಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ 10 ತಿಂಗಳ ಈ ತರಬೇತಿಯನ್ನು ಪಡೆದಿರಬೇಕು, ಇದೇ ಅರ್ಹತೆ. ಅಷ್ಟೇ ಅಲ್ಲದೆ ಪ್ರೈವೇಟ್ ನರ್ಸರಿಗಳಲ್ಲಿ ಹೋಗ್ಬೋದು, ಪ್ರೈವೇಟ್ ಕಂಪ್ನಿಗಳಲ್ಲಿ ಹೋಗ್ಬೋದು, ಪ್ರೈವೇಟ್ ಪೆಸ್ಟಿಸೈಡ್ ಅಂದರೆ ಕೆಮಿಕಲ್ ಕೀಟನಾಶಕ ಕಂಪ್ನಿಗಳಲ್ಲೆಲ್ಲ ತುಂಬಾ ಸ್ಕೋಪ್ ಇದೆ. ಇವತ್ತು ಇಲ್ಲಿ ಪಡೆದಂತಹ ವಿದ್ಯಾರ್ಥಿಗಳು ಹಲವು ಕಡೆ 30,000, 40,000, 50,000 ಗಟ್ಟಲೆಲ್ಲ ಸಂಬಳವನ್ನು ಪಡಿತಿದ್ದಾರೆ, ಬಯೋಟೆಕ್ನಾಲಜಿ ಕಂಪ್ನಿಗೂ ಸಹ ಹೋಗ್ತಿದ್ದಾರೆ. ಒಂದು ಮಟ್ಟಿಗೆ ನೋಡಿದಾಗ ಒಂದು ಜೀವನೋಪಾಯನೂ ಹೌದು, ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮನೆಗಳಲ್ಲೇ ಅವರು ನರ್ಸರಿ ಮಾಡ್ಕೊಬೋದು. ಯಾಕಂದರೆ ಇಲ್ಲಿ ನಾವು ಸಸ್ಯಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತೇವೆ. ನೀವು ಹೇಳಿದ ಹಾಗೆ ಕಸಿಗಳನ್ನ ಕಟ್ಟದೆ ಹೇಳ್ಕೊಡ್ತೇವೆ, ವಾತಗುಡ್ಡಿ ಕಸಿ ಆಗಿರ್ಬೋದು, ತುಂಬ ಕಸಿಗಳು ಬರ್ತವೆ. ಅದಾದ ನಂತರ ಕಸಿಗಳಷ್ಟೇ ಅಲ್ಲದೆ ಅದಾದ ಮೇಲೆ ಲೇಯರಿಂಗ್ ಮಾಡೋದನ್ನ ಹೇಳ್ಕೊಡ್ತೀವಿ, ನಾವು ಕಸಿಗಳ ಗ್ರಾಫ್ಟಿಂಗ್ ಮಾಡೋದನ್ನ ಹೇಳ್ಕೊಡ್ತೀವಿ. ಅದಾದ ನಂತರ ಹೀಗೆ ಒಂದು ಸಸ್ಯವನ್ನು ಮೂಲ ವಿಜ್ಞಾನದಿಂದ ಹಿಡಿದು ಕೊನೆಗೆ ಅದರದ್ದು ಒಂದು ಅನ್ವಯ ತನಕ ನಾವು ಇಲ್ಲಿ ಅವ್ರಿಗೆಲ್ಲ ಹೇಳ್ಕೊಡ್ತೇವೆ. ಈಗ ಒಂದು ಉದಾಹರಣೆಗೆ ಇಲ್ಲಿನ ವಿದ್ಯಾರ್ಥಿಗಳನ್ನ ನಾವು ತಗೊಂಡಾಗ ತುಂಬಾ ಮಂದಿ ಇಲ್ಲಿ ಮುಗಿಸಿ ಓನ್ ನರ್ಸರಿಯನ್ನೆಲ್ಲ ಇಟ್ಕೊಂಡಿದ್ದಾರೆ, ಸ್ವಂತ ನರ್ಸರಿಯನ್ನ ಮಾಡ್ತಿದ್ದಾರೆ. ಈಗ ಆಂಕೋಲದ ಸೈಡ್ ಕಡೆ ಎಲ್ಲ ಬಂದಾಗ ಅಲ್ಲಿರೋ ಓನ್ ನರ್ಸರಿ, ಅಂದ್ರೆ ಅಲ್ಲಿರುವಂತಹ ನರ್ಸರಿಗಳನ್ನ ಗಮನಿಸಿದಾಗ ಅಲ್ಲೆಲ್ಲ ಇಲ್ಲಿ ಟ್ರೈನಿಂಗ್ ಮುಗಿಸಿದವರೇ ಅಲ್ಲಿ ನರ್ಸರಿಗಳನ್ನ ಇಟ್ಕೊಂಡಿದ್ದಾರೆ. ಅವಾಗ ಅದು ಅವರನ್ನೆಲ್ಲ ನೋಡಿದಾಗ ಖುಷಿ ಆಗ್ತದೆ, ಹೋ ಒಂದು ಸ್ವಾವಲಂಬನ ಜೀವನವನ್ನ ಕಂಡುಕೊಂಡಿದಾರಲ್ಲ ಅಂತ. ಅದಾದ್ಮೇಲೆ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಬಯೋಟೆಕ್, ಈಗ ನಮ್ಮ ತುಂಗಾ ಜೈವಿಕ ಕೇಂದ್ರದಲ್ಲಿ ಅಲ್ಲೂ ವರ್ಕ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅಂದ್ರೆ ಬಹುಶಃ ಸಂರಕ್ಷಿತ ಬೇಸಾಯದ ಬಗ್ಗೆ ಅವರಿಗೆ ಜ್ಞಾನ ಇರ್ತದೆ, ಅಂದ್ರೆ ಸಂರಕ್ಷಿತ ಬೇಸಾಯ ಕ್ರಮಗಳ ಬಗ್ಗೆ ಜ್ಞಾನ ಇರ್ತದೆ, ಹೂವಿನ ಬಗ್ಗೆ ಜ್ಞಾನ ಇರ್ತದೆ, ಅದಾದ ನಂತರ ಸಸ್ಯಾಭಿವೃದ್ಧಿಯ ಬಗ್ಗೆ ಜ್ಞಾನ ಇರ್ತದೆ. ಹೀಗೆ ಹಲವು ರೀತಿಯಾದಂತಹ ತುಂಡುಗಳಿಂದ ಮಾಡುವಂತಹ, ಈಗ ಕಾಳುಮೆಣಸಲ್ಲಿ ನಾವು ತುಂಡುಗಳ ಮೂಲಕ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ತೇವೆ. ಹೀಗೆ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ರೀತಿ ಸಸ್ಯಾಭಿವೃದ್ಧಿ ಮಾಡಬೇಕು, ಏನನ್ನ ಹಾಕಬೇಕು, ಯಾವ ರೀತಿ ಜೈವಿಕ ಗೊಬ್ಬರವನ್ನು ಹಾಕೋದ್ರ ಮೂಲಕ ಅದನ್ನ ಬೇರನ್ನು ಬರೆಸಬಹುದು, ಯಾವ ರೀತಿ ಅದನ್ನ ಮಾರಬಹುದು, ಇಂಥವೆಲ್ಲವೂ ಸಹ ಅವ್ರಿಗೆ ಗೊತ್ತಿರುತ್ತೆ. ದುರ್ಗೇಶ್ ಅವರು ತುಂಬಾ ಸಂತೋಷ. ಈಗ ನಮ್ಮ ಸಿದ್ದಾಪುರ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಮ್ಮ ರೈತರಿಗೆ ತೋಟಗಾರಿಕಾ ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ತರದ ಸಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಿ, ಯಾವ್ಯಾವ ತರದ ಸಸಿಗಳ ಬಗ್ಗೆ ಇಲ್ಲಿ ತರಬೇತಿ ಕೊಡಲಾಗ್ತದೆ ಅಥವಾ ಗ್ರಾಫ್ಟಿಂಗ್ ಹೇಳಿಕೊಡಲಾಗ್ತದೆ, ಮತ್ತೆ ಈ ಗ್ರಾಫ್ಟ್ ಮಾಡಿದ ಸಸಿಗಳನ್ನ ರೈತರಿಗೆ ಯಾವ ತರ ಪೂರೈಕೆ ಮಾಡುವ ಒಂದು ವ್ಯವಸ್ಥೆ ಇದೆ, ಅದ್ರ ಬಗ್ಗೆ ಕೂಡ ಹೇಳಿ.